ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:30:20 ಸೆಕೆಂಡ್ಗಳು. ಆತ್ಮೀಯ ಶ್ರೋತೃ ಮಿತ್ರರೆಲ್ಲರಿಗೂ ಡಿ ರುಕ್ಮಾಂಗದ ಮಾಡುವ ನಮಸ್ಕಾರಗಳು, ಹಾಗೂ ಈ ಸಂಜೆಯ ಎಲ್ಲ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಇನ್ನೀಗ ಇಂದು ವಿಧಾನಸಭೆಯಲ್ಲಿ ಮಂಡಿಸಲಾದ 2022-23 ಸಾಲಿನ ರಾಜ್ಯ ಆಯವ್ಯಯ ಪ್ರಸ್ತಾಪದ ಬಗ್ಗೆ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮವನ್ನು ಕೇಳೋಣ. ಪ್ರಸ್ತುತಿ ಶಶಿಕಾಂತ್ ಎಂ ಮುಮ್ಮಿಗಟ್ಟಿ. ಕೇಳುಗರೇ ನಮಸ್ಕಾರ. ಇಂದು ಮಧ್ಯಾಹ್ನ 2022-23 ಸಾಲಿನ ರಾಜ್ಯ ಆಯವ್ಯಯ ಮುಂಗಡ ಪತ್ರವನ್ನು ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಅರ್ಥ ಸಚಿವರೂ ಆಗಿರುವ ಬಸವರಾಜ ಬೊಮ್ಮಾಯಿ ಅವರು ವಿಧಾನಸಭೆಯಲ್ಲಿ ಮಂಡಿಸಿದರು. ಹಣ ಹಾಗೂ ಸಂಪನ್ಮೂಲಗಳನ್ನು ಹೇಗೆ ಕ್ರೋಢೀಕರಿಸಬೇಕು, ಅದನ್ನು ಯಾವ ಕ್ಷೇತ್ರಗಳಲ್ಲಿ ತೊಡಗಿಸಬೇಕು, ಜನರ ಒಳಿತು ಹಾಗೂ ಅಭಿವೃದ್ಧಿಗಾಗಿ ಹೇಗೆ ವಿನಿಯೋಗಿಸಬೇಕು ಎಂಬ ಯೋಚನೆ ಮತ್ತು ಯೋಜನೆ ಹಣಕಾಸು ಸಚಿವರು ಮತ್ತು ಅವರ ಇಲಾಖೆಯದ್ದಾದರೆ, ಇದೇ ಬಜೆಟ್ ಬಗ್ಗೆ ರೈತರು, ಉದ್ಯಮಿಗಳು, ಸೇವಾ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು, ಮಹಿಳೆಯರು, ವ್ಯಾಪಾರಿಗಳು, ಸರ್ಕಾರಿ ನೌಕರರು, ಸಣ್ಣಪುಟ್ಟ ವ್ಯವಹಾರ ಮಾಡುವವರು, ಕಾರ್ಮಿಕರು, ಹೀಗೆ ಸಮಾಜದ ಎಲ್ಲ ವರ್ಗದ ಜನರು ಕೆಲವು ಆಶಯಗಳನ್ನು ಹಾಗೂ ನಿರೀಕ್ಷೆಗಳನ್ನು ಇಟ್ಟುಕೊಂಡಿರುತ್ತಾರೆ. ತಮಗೆ ಒದಗಬಹುದಾದ ಅನುಕೂಲಗಳು ಅಥವಾ ಅನಾನುಕೂಲಗಳ ಬಗ್ಗೆ ತಿಳಿಯಲು ಕಾತುರರಾಗಿರುತ್ತಾರೆ. ಈ ಯೋಜನೆ ಮತ್ತು ನಿರೀಕ್ಷೆಗಳ ಮಧ್ಯೆ ಬರುವ ಸಾಲಿನ ಮುಂಗಡ ಪತ್ರದಲ್ಲಿ ಮಂಡಿಸಲಾಗಿರುವ ಕೆಲವು ಪ್ರಮುಖ ವಿಷಯಗಳನ್ನು ನಾವು ನೋಡಬಹುದು. ವಿವಿಧ ತೆರಿಗೆ ಮೂಲಗಳಿಂದ 1.24 ಲಕ್ಷ ಕೋಟಿ ಆದಾಯ ನಿರೀಕ್ಷೆ ಮಾಡಲಾಗಿತ್ತು ಈ ವರ್ಷ. ಆದರೆ 1.36 ಲಕ್ಷ ಕೋಟಿ ಹೆಚ್ಚುವರಿ ಸಂಪನ್ಮೂಲ ಸಂಗ್ರಹವಾಗಿದೆ ಎಂದು ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಯಾವುದೇ ತೆರಿಗೆ ಹಾಕದೆ ಜನಸಾಮಾನ್ಯರು ನೆಮ್ಮದಿಯ ನಿಟ್ಟಿಸಿರು ಬಿಡುವಂತಾಗಿದೆ. ರಾಜ್ಯದ ನೀರಾವರಿ ಯೋಜನೆಗಳಿಗೆ ಬಜೆಟ್ನಲ್ಲಿ ಹೆಚ್ಚು ಅನುದಾನ ಒದಗಿಸಲಾಗಿದೆ. ಮಹಿಳೆಯರಿಗೆ ಹೆಚ್ಚಿನ ಆರ್ಥಿಕ ಶಕ್ತಿ ನೀಡುವ ಉದ್ದೇಶದಿಂದ ಮಹಿಳೆಯರು ತಯಾರು ಮಾಡುವ ಉತ್ಪನ್ನಗಳಿಗೆ ಮಾರುಕಟ್ಟೆ ಒದಗಿಸಲು ಅಸ್ಮಿತೆ ಹೆಸರಿನಡಿ ಎಲ್ಲ ಉತ್ಪನ್ನಗಳ ಮಾರಾಟಕ್ಕೆ ಅನುಕೂಲವಾಗುವಂತೆ ಹೋಬಳಿ, ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ಮಾರಾಟ ಮೇಳ ಆಯೋಜನೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಬೆಂಗಳೂರಿನ 4 ಭಾಗಗಳಲ್ಲಿ 500 ಹಾಸಿಗೆ ಸಾಮರ್ಥ್ಯದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಮಾಡಲಾಗುವುದು. ಬೆಂಗಳೂರಿನ ಆಯ್ದ 20 ಶಾಲೆಗಳನ್ನು 89 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉನ್ನತೀಕರಿಸಿ ಬೆಂಗಳೂರು ಪಬ್ಲಿಕ್ ಶಾಲೆಗಳ ಅಭಿವೃದ್ಧಿ ಮಾಡುವುದಾಗಿ ಅವರು ತಿಳಿಸಿದ್ದಾರೆ. ಜಲಜೀವನ್ ಮಿಷನ್ ಯೋಜನೆಯಡಿ ಮುಂದಿನ 2 ವರ್ಷಗಳಲ್ಲಿ 25 ಲಕ್ಷ ಮನೆಗಳಿಗೆ ನಲ್ಲಿ ನೀರು ಸಂಪರ್ಕ ಕಲ್ಪಿಸಲು ಪ್ರಸಕ್ತ ಸಾಲಿನಲ್ಲಿ 7,000 ಕೋಟಿ ರೂಪಾಯಿ ವಿನಿಯೋಗ ಮಾಡಲಾಗುವುದು. ಕಲ್ಯಾಣ ಕರ್ನಾಟಕ ಅಮೃತ ಮಹೋತ್ಸವದ ಹಿನ್ನೆಲೆಯಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಗೆ 3,000 ಕೋಟಿ ರೂಪಾಯಿ ಒದಗಿಸಲಾಗುವುದು. ರಾಜ್ಯದಲ್ಲಿ ವಿದ್ಯುತ್ ವ್ಯವಸ್ಥೆಯನ್ನು ಇನ್ನಷ್ಟು ಉತ್ತಮಪಡಿಸಲು 8 ಜಿಲ್ಲೆಗಳಲ್ಲಿ 5,000 ಮೆಗಾವ್ಯಾಟ್ ಸಾಮರ್ಥ್ಯದ ಹೈಬ್ರಿಡ್ ಪಾರ್ಕ್ ಸ್ಥಾಪನೆಗೆ ಕ್ರಮ ಕೈಗೊಳ್ಳಲಾಗುವುದು. ಆಶಾ ಕಾರ್ಯಕರ್ತರು, ಗ್ರಾಮ ಸಹಾಯಕರಿಗೆ ಮತ್ತು ಬಿಸಿಯೂಟ ತಯಾರಿಕರಿಗೆ ಹಾಗೂ ಸಹಾಯಕರಿಗೆ ತಲಾ 1,000 ರೂಪಾಯಿ ಗೌರವಧನ ಹೆಚ್ಚಿಸಲಾಗುವುದು. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸೇವಾನುಭವ ಆಧಾರದಲ್ಲಿ 1,000 ರಿಂದ 1,500 ರೂಪಾಯಿಗೆ ಗೌರವಧನವನ್ನು ಹೆಚ್ಚಿಸಲಾಗುವುದು. ಪೌರ ಕಾರ್ಮಿಕರಿಗೆ ಮಾಸಿಕ 2,000 ರೂಪಾಯಿ ಸಂಕಷ್ಟ ಭತ್ಯೆ ನೀಡಲಾಗುವುದು. ಪರಿಶಿಷ್ಟ ಜಾತಿ ಪಂಗಡಗಳ ಅಭಿವೃದ್ಧಿಗಾಗಿ ಪ್ರತಿ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರ ಒಂದು ಶಾಲೆಯನ್ನು APJ ಅಬ್ದುಲ್ ಕಲಾಂ ವಸತಿ ಶಾಲೆಯಾಗಿ ಮರುನಾಮಕರಣ ಮಾಡಲಾಗುವುದು. ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ತಲಾ 1 ಶ್ರೀ ನಾರಾಯಣಗುರು ವಸತಿ ಶಾಲೆ ಪ್ರಾರಂಭಿಸಲಾಗುವುದು. ಸಮಾಜ ಕಲ್ಯಾಣ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿರುವ ಎಲ್ಲ ಅಭಿವೃದ್ಧಿ ನಿಗಮಗಳ ಸ್ವಯಂ ಉದ್ಯೋಗ ಹಾಗೂ ಇತರೆ ಕಾರ್ಯಕ್ರಮಗಳ ಗುರಿಯಲ್ಲಿ 25%ರಷ್ಟು ಸ್ಥಾನಗಳನ್ನು ಮಹಿಳೆಯರಿಗೆ ಮೀಸಲಿಡಲಾಗುವುದು. ಆಡಳಿತ ಮತ್ತು ಸಾರ್ವಜನಿಕ ಸೇವೆ ಸುಧಾರಿಸುವ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಕೃಷಿ ಜಮೀನು ಮತ್ತು ಇತರೆ ಸ್ವತ್ತುಗಳ ಡ್ರೋನ್ ಆಧಾರಿತ ಸರ್ವೆ ಕೈಗೊಳ್ಳಲು ಕ್ರಮ ಕೈಗೊಳ್ಳಲಾಗಿದೆ. 3 ವರ್ಷದೊಳಗೆ ವಿದ್ಯುನ್ಮಾನ ಪಹಣಿ, ನಕ್ಷೆ ಒದಗಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು. ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆ ಆರೋಗ್ಯ ಎಂಬ ಘೋಷವಾಕ್ಯದಡಿ ಆರೋಗ್ಯ ಸೇವೆಯನ್ನು ಮತ್ತಷ್ಟು ಬಲಪಡಿಸಲಾಗುವುದು. ಹುಬ್ಬಳ್ಳಿಯಲ್ಲಿ 250 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಯದೇವ ಹೃದ್ರೋಗ ಸಂಸ್ಥೆಯ ಪ್ರಾದೇಶಿಕ ಸಂಸ್ಥೆಯನ್ನು ಪ್ರಾರಂಭಿಸಲಾಗುವುದು. ತುಮಕೂರಿನಲ್ಲಿ 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಟ್ರಾಮಾ ಕೇರ್ ಕೇಂದ್ರ ಸ್ಥಾಪನೆಗೊಳ್ಳಲಿದೆ. ರಾಜ್ಯದಲ್ಲಿ ಮಹಿಳಾ ಆರೋಗ್ಯ ಸಮಸ್ಯೆಗಳಿಗೆ ಸಲಹೆ ನೀಡಲು 300 ಮಹಿಳಾ ಸ್ವಾಸ್ಥ್ಯ ಕೇಂದ್ರಗಳು ಸ್ಥಾಪನೆಗೊಳ್ಳಲಿವೆ. ಬಡ ಹಿರಿಯ ನಾಗರಿಕರಿಗೆ ಯೋಜನೆಯ ಅಡಿ ಉಚಿತ ನೇತ್ರ ತಪಾಸಣೆ, ಶಸ್ತ್ರಚಿಕಿತ್ಸೆ ಮತ್ತು ಕನ್ನಡಕ ಸೌಲಭ್ಯವನ್ನು ಒದಗಿಸಲಾಗುವುದು. ಮುಖ್ಯಮಂತ್ರಿ ಆರೋಗ್ಯವಾಹಿನಿ ಯೋಜನೆಯಡಿ ಮನೆ ಬಾಗಿಲಿಗೆ ವೈದ್ಯಕೀಯ ಸೇವೆ ಒದಗಿಸಲು ಬೀದರ್, ಚಾಮರಾಜನಗರ, ಹಾವೇರಿ, ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಸಂಚಾರಿ ಕ್ಲಿನಿಕ್ ಪ್ರಾರಂಭಗೊಳ್ಳಲಿವೆ. ಸವಣೂರಿನಲ್ಲಿ ಹೊಸ ಆಯುರ್ವೇದ ಕಾಲೇಜು ಆರಂಭವಾಗುವುದು. ಕಟ್ಟಡ ಕಾರ್ಮಿಕರಿಗಾಗಿ 100 ಹೈಟೆಕ್ ಸಂಚಾರಿ ಕ್ಲಿನಿಕ್ ಪ್ರಾರಂಭ ಮಾಡಲಾಗುವುದು. ಕಟ್ಟಡ ಕಾರ್ಮಿಕರಿಗಾಗಿ ರಿಯಾಯಿತಿ ಬಸ್ ಪಾಸ್ ಯೋಜನೆಯನ್ನು ರಾಜ್ಯಾದ್ಯಂತ ವಿಸ್ತರಣೆ ಮಾಡಲಾಗುವುದು. ರಾಜ್ಯದಲ್ಲಿ 500,000 ಮನೆಗಳನ್ನು ನಿರ್ಮಿಸುವ ಗುರಿ ಹೊಂದಲಾಗಿದ್ದು, ಈ ಉದ್ದೇಶಕ್ಕಾಗಿ 6,612 ಕೋಟಿ ರೂಪಾಯಿ ಅನುದಾನ ಒದಗಿಸಲಾಗುವುದು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗದವರು, ಮೀನುಗಾರರು ಹಾಗೂ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಆದ್ಯತೆ ನೀಡುವುದಾಗಿ ಮುಖ್ಯಮಂತ್ರಿಗಳು ಬಜೆಟ್ ಭಾಷಣದಲ್ಲಿ ಪ್ರಸ್ತಾಪಿಸಿದ್ದಾರೆ. ಯುವಕರು, ಮಹಿಳೆಯರಿಗೆ, ವಿಶೇಷವಾಗಿ ದುರ್ಬಲ ವರ್ಗದವರಿಗೆ ಉದ್ಯೋಗ ಒದಗಿಸುವುದು ಸರ್ಕಾರದ ಆದ್ಯತೆಯಾಗಿದ್ದು, ಈ ಹಿನ್ನೆಲೆಯಲ್ಲಿ 2022-23 ವರ್ಷವನ್ನು ಜೀವನೋಪಾಯ ವರ್ಷ ಎಂದು ಆಚರಿಸಲಾಗುವುದು. ಈ ಅಭಿಯಾನದಡಿ ಒಟ್ಟು 1,100 ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸಲಾಗುವುದು. ಪ್ರಸಕ್ತ ಸಾಲಿನಲ್ಲಿ 250,000 ಅಭ್ಯರ್ಥಿಗಳಿಗೆ ಕೌಶಲ್ಯ ತರಬೇತಿ ನೀಡುವ ಗುರಿಯನ್ನು ಸರ್ಕಾರ ಹೊಂದಿದೆ ಎಂದು ಮುಖ್ಯಮಂತ್ರಿಗಳು ತಮ್ಮ ಬಜೆಟ್ ಭಾಷಣದಲ್ಲಿ ತಿಳಿಸಿದ್ದಾರೆ. ಈ ಬಜೆಟ್ನ ಪ್ರಸ್ತಾಪಗಳ ಬಗ್ಗೆ ನಾಡಿನ ವಿಭಿನ್ನ ಕ್ಷೇತ್ರದ ವ್ಯಕ್ತಿಗಳು ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಬನ್ನಿ ಕೇಳೋಣ. ಬೆಂಗಳೂರಿನ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಕೃಷ್ಣರಾಜ್ ಅವರು ತಮ್ಮ ಅನಿಸಿಕೆಗಳನ್ನು ಹೀಗೆ ತಮ್ಮ ಮುಂದಿಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಬಜೆಟ್ ಬಗ್ಗೆ ಹೇಳೋದಾದ್ರೆ, ಕರ್ನಾಟಕ ರಾಜ್ಯದ ಬಜೆಟ್ ಪ್ರಗತಿ ಪಥದಲ್ಲಿ ಕರ್ನಾಟಕವನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಕಷ್ಟು ಯೋಜನೆಗಳನ್ನ, ಪ್ರಯತ್ನಗಳನ್ನ ಈ ಬಜೆಟ್ ನಲ್ಲಿ ಮಾಡಲಾಗಿದೆ. 2022-23 ಬಜೆಟ್ ನಲ್ಲಿ ಮಾಡಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಎಲ್ಲವನ್ನು ಒಳಗೊಂಡ ಮತ್ತೆ ಎಲ್ಲ ಕೈಗಾರಿಕೆಗಳಿಗೂ ಆಸ್ಪದವನ್ನ ನೀಡುತ್ತಾ ಒಂದು ಸರ್ವಾಂಗೀಣ ಆರ್ಥಿಕ ಅಭಿವೃದ್ಧಿಯನ್ನ ಕರ್ನಾಟಕದಲ್ಲಿ ಸಾಧಿಸಬೇಕು ಅನ್ನೋದು ಈ ಒಂದು ಬಜೆಟ್ನ ಗುರಿಯಾಗಿದೆ. ಅದರಲ್ಲಿ ಪ್ರಮುಖವಾಗಿ ಕೃಷಿಯನ್ನ ಗಮನದಲ್ಲಿ ಇಟ್ಕೊಂಡು, ಗ್ರಾಮೀಣ ಭಾಗದ ಉದ್ಯೋಗ ಖಾತ್ರಿಯನ್ನು ಗಮನದಲ್ಲಿಟ್ಕೊಂಡು, ಮತ್ತೆ ನೀರಿನ ಅಭಾವವನ್ನ, ಕುಡಿಯುವ ನೀರಿನ ಅಭಾವವನ್ನ ಹೋಗಲಾಡಿಸೋದ್ರ ಜೊತೆಗೆ ಮತ್ತೆ ಟ್ಯಾಂಕ್ ಫಿಲ್ಲಿಂಗ್ ಸ್ಕೀಮ್ಸ್ಗಳು ಏನಿದೆ ಅವುಗಳನ್ನು ಗಮನದಲ್ಲಿಟ್ಕೊಂಡು ಒಟ್ಟಾರೆ ಒಂದು ಗ್ರಾಮೀಣ ಅಭಿವೃದ್ಧಿಗೆ ಹೆಚ್ಚು ಪ್ರಾಶಸ್ತ್ಯವನ್ನ ಈ ಬಜೆಟ್ನಲ್ಲಿ ನೀಡಲಾಗಿದೆ. ಅದರ ಜೊತೆಗೆ ಈ ಒಂದು ಕೈಗಾರಿಕೆಗಳಿಗೆ ಹೆಚ್ಚು ಪ್ರಾಶಸ್ತ್ಯವನ್ನ ಕೂಡ ನೀಡಲಾಗಿದೆ. ಉದ್ಯಮಶೀಲತೆಗೆ ಹೆಚ್ಚು ಪ್ರಾಶಸ್ತ್ಯವನ್ನ ಕೊಡಲಾಗಿದೆ. SC/ST ಉದ್ಯಮಶೀಲ ಹೆಣ್ಣು ಮಕ್ಕಳಿಗೆ ಒಂದು ಸಬ್ಸಿಡಿಯನ್ನ ಕೊಡೋದ್ರ ಮೂಲಕ ಅವ್ರಗಳಿಗೆ ಜಾಸ್ತಿ ಪ್ರಾಶಸ್ತ್ಯವನ್ನ ಕೊಡಲಾಗಿದೆ. ಅದ್ರ ಜೊತೆಗೆ ಒಂದು ಕೈಗಾರಿಕೆಗಳನ್ನ ಗಮನಿಸಿದಾಗ, ಕೈಗಾರಿಕೆಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಪ್ರೋತ್ಸಾಹಿಸುವ ಸಲುವಾಗಿ ಅನೇಕ ಕೈಗಾರಿಕಾ ವಲಯಗಳನ್ನ ಉತ್ತೇಜನ ನೀಡೋದಕ್ಕೆ ಪ್ರಯತ್ನವನ್ನು ಮಾಡಲಾಗಿದೆ. ಅದೇ ರೀತಿ ಕೆಲವೊಂದು ಏರ್ಪೋರ್ಟ್ಸ್ಗಳನ್ನ ಅಭಿವೃದ್ಧಿ ಮಾಡಬೇಕು, ಮತ್ತೆ ಬಂದರನ್ನ ಅಭಿವೃದ್ಧಿ ಮಾಡುವ ಒಂದು ಕೆಲಸವನ್ನ ಈ ಒಂದು ಕಾರ್ಯಕ್ರಮಗಳನ್ನ ಹಾಕೊಂಡಾಗಿದೆ. ಜೊತೆಗೆ ಬೆಂಗಳೂರಿನ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಸಾಕಷ್ಟು ಹೂಡಿಕೆಗಳನ್ನ ಹಣವನ್ನ ತೆಗೆದಿಡಲಾಗಿದೆ. ಹೀಗಾಗಿ ಈ ಒಂದು ಬಜೆಟ್ ಪ್ರಥಮ ಬಾರಿಗೆ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಉತ್ತಮವಾದ ಬಜೆಟ್ ಅನ್ನ ಕರ್ನಾಟಕ ರಾಜ್ಯಕ್ಕೆ ನೀಡಿದ್ದಾರೆ. ಅದೇ ರೀತಿ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಕಷ್ಟು ಜಾಗರೂಕತೆಯನ್ನ ವಹಿಸಿದ್ರೆ ಹೆಚ್ಚು ಪರಿಣಾಮಕಾರಿಯಾಗಿ ಈ ಬಜೆಟ್ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗಿ ಕರ್ನಾಟಕ ಒಂದು ಅಭಿವೃದ್ಧಿಯಲ್ಲಿ ಭಾರತದಲ್ಲಿ ಮುಂಚೂಣಿಯ ಸಾಧ್ಯವಾದಷ್ಟು ಅವಕಾಶಗಳು ಇದೆ. ಇದರ ಜೊತೆಗೆ ಸಾಕಷ್ಟು ಅಭಿವೃದ್ಧಿಯಲ್ಲಿ ಕೊರತೆಯನ್ನ ಕಾಣ್ತಿರುವಂತಹ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕಕ್ಕೆ ಕೂಡ ಸಾಕಷ್ಟು ಒತ್ತಾಸೆಗಳನ್ನ ಯೋಜನೆಗಳನ್ನ ನೀಡಿದ್ದಾರೆ. ರೆವಿನ್ಯೂ ಎಕ್ಸ್ಪೆಂಡಿಚರ್ ಏನ್ ಮಾಡಿದ್ದಾರೆ ಅದನ್ನ ಬೇರೆ ಪರಿಗಣಿಸಿ ನೀಡಿರುವಂತದ್ದು ಇದರ ಪ್ರಮುಖವಾದ ಒಂದು ಭಾಗ ಆಗಿದೆ. ಡಾಕ್ಟರ್ ಜಿ ವಿ ಕೃಷ್ಣ ಇವರು ಲೆಕ್ಕ ಪರಿಶೋಧಕರು ಅಂದರೆ ಚಾರ್ಟರ್ಡ್ ಅಕೌಂಟೆಂಟ್. ಇವರು ತಮ್ಮ ಅಭಿಪ್ರಾಯಗಳನ್ನು ಹೀಗೆ ತಿಳಿಸಿದ್ದಾರೆ. ಈ ವರ್ಷದ ರಾಜ್ಯದ ಬಜೆಟ್ ವಿಷಯ ಹೇಳುವುದಾದ್ರೆ ನಿಜವಾಗ್ಲೂ ಒಂದು ಉತ್ತಮ ಬಜೆಟ್. ಅದರಲ್ಲೂ ಮುಖ್ಯವಾಗಿ ಎಲ್ಲಾ ರೀತಿಯ ವರ್ಗದವರಿಗೆ ಈ ಕಠಿಣ ಪರಿಸ್ಥಿತಿಯಲ್ಲಿ ಯಾವುದೇ ತೆರಿಗೆಯನ್ನು ಹೆಚ್ಚಿಸದೆ ಈ ರೀತಿ ಬಜೆಟ್ ಕೊಟ್ಟಿರೋದು ನಿಜವಾಗ್ಲೂ ಶ್ಲಾಘನೀಯ. ಅದರಲ್ಲೂ ಮುಖ್ಯಮಂತ್ರಿಯವರು ಮೊದಲ ಬಾರಿಗೆ ಬಜೆಟ್ ಮಾಡ್ತಿರೋದು ನೋಡಿದ್ರೆ ಅವರು ಬಹಳ ಶ್ರಮಪಟ್ಟು ಯಾರಿಗೂ ಎಲ್ಲರಿಗೂ ಇಷ್ಟವಾಗುವ ರೀತಿಯಲ್ಲಿ ಬಜೆಟ್ ಮಾಡಿದ್ದಾರೆ. ಮುಖ್ಯವಾಗಿ ರೈತರಿಗೆ 33,700 ಕೋಟಿ ಅಷ್ಟು ಅನುದಾನ ಇಟ್ಟಿದ್ದಾರೆ. ಶಿಕ್ಷಣ ಇರ್ಬೋದು, ಮೂಲಭೂತ ಸೌಕರ್ಯ ಇರ್ಬೋದು, ಹೆಣ್ಣು ಮಕ್ಕಳಿಗೆ, ಮಹಿಳೆಯರಿಗೆ, ಮಕ್ಕಳಿಗೆ, ಇಂಥ ಎಲ್ಲರಿಗೂ ಸಹ ಈ ಬಜೆಟ್ ಒಳ್ಳೆ ರೀತಿಯಲ್ಲಿ ಅನುದಾನಗಳನ್ನ ಕೊಟ್ಟಿದ್ದಾರೆ. ಮುಖ್ಯವಾಗಿ ಕೇಂದ್ರ ಸರ್ಕಾರದ ಕೆಲವು ಯೋಜನೆಗಳಾದ ಮನೆ ಮನೆಗೆ ನೀರು ಮತ್ತೆ ರೈಲ್ವೆ ಇದಕ್ಕೆಲ್ಲ ಯಾವಾಗ್ಲೂ ಏನಾಗ್ತಿತ್ತು ರಾಜ್ಯ ಸರ್ಕಾರ ಸ್ಪಂದನೆ ಬಹಳ ಕಡಿಮೆ ಇತ್ತು. ಈ ವರ್ಷ ಅದನ್ನು ಸರಿ ತೂಗಿಸಿದ್ದಾರೆ. ನಮ್ಮ ಸರ್ಕ್ಯುಲರ್ ರೈಲ್ವೆ ಇರ್ಬೋದು ಬೆಂಗಳೂರದು ಅಥವಾ ಮನೆ ಮನೆಗೆ ನೀರಿನ ವಿಷಯದಲ್ಲಿ ಇರ್ಬೋದು ಅಥವಾ ರೂರಲ್ ರೋಡ್ಸ್ ವಿಷಯದಲ್ಲಿ ಎಲ್ಲದಕ್ಕೂ ಹಣ ಇಟ್ಟಿದ್ದಾರೆ. ಶಿಕ್ಷಣಕ್ಕೆ ವಿಶೇಷ ಒತ್ತು ಕೊಟ್ಟು ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯ ಜಾಸ್ತಿ ಮಾಡೋದಕ್ಕೆ ಅದಕ್ಕೂ ಸಹ ಅತಿ ಹೆಚ್ಚು ಹಣ ಇಟ್ಟಿದ್ದಾರೆ. ಇನ್ನು ಇಂಡಸ್ಟ್ರಿಯಲ್ ಸೆಕ್ಟರ್ ಹೇಳೋದಾದ್ರೆ 2 ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಇರ್ಬೋದು, ಜವಳಿ ಪಾರ್ಕ್ ಇರ್ಬೋದು, ಬಂದರು ಅಭಿವೃದ್ಧಿ ಇರ್ಬೋದು, ಹೀಗೆ ಇದೆಲ್ಲ ನೋಡ್ತಾ ಹೋದ್ರೆ ಒಂದು ಸುಮಾರು ನನ್ನ ಪ್ರಕಾರ ಯಾವ ಏರಿಯಾನು ಅವರು ಕಮ್ಮಿ ಮಾಡಿಲ್ಲ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಅಥವಾ ಸ್ವಸಹಾಯ ಗುಂಪುಗಳಿಗೆ ಹಣದ ಸಹಾಯ ಇರ್ಬೋದು, ಪ್ರೊಡ್ಯೂಸ್ ಮಾಡೋ ಅವರ ಮೆಟೀರಿಯಲ್ಸ್ಗೆ ಮಾರ್ಕೆಟಿಂಗ್ ಹೆಲ್ಪ್ಗೋಸ್ಕರ ಬಹಳ ಒಳ್ಳೆ ಪ್ರೋಗ್ರಾಮ್ಗಳು ಹಾಕೊಂಡಿದ್ದಾರೆ ಸರ್. ನನಗನ್ಸುತ್ತೆ ಓವರ್ ಆಲ್ ಇದು ಒಂದು ಒಳ್ಳೆಯ ಬಜೆಟ್. ಇದನ್ನ ಅತಿ ಹೆಚ್ಚು ಇಂಪ್ಲಿಮೆಂಟೇಷನ್ ವಿಷಯದಲ್ಲಿ ನಾವು ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡಿದಲ್ಲಿ ಖಂಡಿತ ರಾಜ್ಯದ GSDP ಖಂಡಿತ ಮೇಲೇರುತ್ತೆ. ಈಗ ನಮ್ಮ ಜೊತೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ವೆಂಕಟರೆಡ್ಡಿ TN ಇದ್ದಾರೆ. ಬಜೆಟ್ ಬಗ್ಗೆ ಅವರ ಅಭಿಪ್ರಾಯ ಹೀಗಿದೆ. ಕರ್ನಾಟಕ ರಾಜ್ಯದ ಅವಯವ ಒಂದು ಬಜೆಟ್ ಏನಿದೆ 2022 ಕೃಷಿಗೆ ಸಂಬಂಧಪಟ್ಟಂಗೆ ಬಹಳ ಬಹಳ ಆಶಾದಾಯಕ ಒಂದು ಬಜೆಟ್ ಆಗಿದೆ. ಕಾರಣ ಒಂದಲ್ಲ ಎರಡಲ್ಲ ಸಾಕಷ್ಟು ವಿಚಾರಗಳ ಬಗ್ಗೆ ಇವರು ಹೊಸತನವನ್ನ ತೋರಿಸಿದ್ದಾರೆ. ನೀರಾವರಿ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಈ ರೇಷ್ಮೆ ಇರ್ಬೋದು, ಪಶುಸಂಗೋಪನೆ ಇರ್ಬೋದು, ಅವರು ಎಲ್ಲಾ ಕಡೆನು ಉದಾಹರಣೆಗೆ ನಮ್ಮ ಬಿಜಾಪುರದ ಹತ್ರ ಅಗ್ರಿ ಎಕ್ಸ್ಪೋರ್ಟ್ ಝೋನ್ ಅಂತ ಮಾಡಿ ಒಂದು ಫುಡ್ ಪ್ರೊಸೆಸಿಂಗ್ ಪಾರ್ಕ್ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಅಪ್ಪರ್ ಭದ್ರಾ ಯೋಜನೆಯಿಂದ ಒಂದು ಸುಮಾರು 80 ಕೆರೆಗಳಿಗೆ ನೀರನ್ನ ತಗೊಂಡು ಬರೋದಕ್ಕೆ ತುಂಬಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ರಿಮ್ಸ್ ಅಂತ ರಾಷ್ಟ್ರೀಯ ಇ ಮಾರ್ಕೆಟ್ ಸರ್ವಿಸಸ್ ಮುಖಾಂತರ ಈ ಕಿರುಧಾನ್ಯಗಳ ಮಾರಾಟವನ್ನ ಇ ಮಾರ್ಕೆಟಿಂಗ್ ಆನ್ಲೈನ್ ಮಾರ್ಕೆಟಿಂಗ್ ಮಾರಾಟ ಮಾಡೋದಕ್ಕೆ ಒಂದು ಸಂಪರ್ಕವನ್ನ ಮಾಡಿಕೊಟ್ಟಿದ್ದಾರೆ. ನಮ್ಮ ಕುಕ್ಕಟ ವಿಭಾಗದಲ್ಲಿ ಡೇ ಓಲ್ಡ್ ಚಿಕ್ಸ್ ಒಂದು ದಿನ ಕೋಳಿ ಮರಿಯನ್ನ ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮೀನಿನ ಮರಿ ಉತ್ಪಾದನಾ ಘಟಕಗಳಿಗೆ ಆಧುನೀಕರಣ ಮಾಡೋದಕ್ಕೆ ಬಂಡವಾಳವನ್ನ ಸರ್ಕಾರದಿಂದ ಕೊಡ್ತಾ ಇದ್ದಾರೆ. UKPಯಲ್ಲಿ ಲ್ಯಾಂಡ್ ಅಕ್ವಿಜಿಷನ್ ರಿಹಾಬಿಲಿಟೇಷನ್ಗೆ 5,000 ಕೋಟಿ ಕೊಟ್ಟಿರೋದು ನೀರಾವರಿಗೆ ಒತ್ತು ಕೊಟ್ಟಂಗಾಗುತ್ತೆ. ಆಮೇಲೆ ಹೊಸ ಲೋನ್ ಕೃಷಿಗೆ ಸಂಬಂಧಪಟ್ಟಂಗೆ ಹೊಸದಾಗಿ ಏನು ಲೋನು ಕೊಡೋದಕ್ಕೆ ಹೊಸದಾಗಿ ಒಂದು 24,000 ಕೋಟಿನ ಕೊಟ್ಟಿದ್ದಾರೆ. ಆಮೇಲೆ ಈ ಕೃಷಿ ಯಂತ್ರಧಾರೆಯಲ್ಲಿ ಈ ಟ್ರ್ಯಾಕ್ಟರ್ಸ್ಗೆ ಖರೀದಿ ಮಾಡೋದಕ್ಕೆ 25 HPಗೆ ಸಹಾಯಧನ ಕೊಡ್ತಾ ಇದ್ರು. ಇವಾಗ ಅದನ್ನ 45 HP ತನಕ ಹೆಚ್ಚಿರೋದು ಸಾಕಷ್ಟು ಒಳ್ಳೇದು ಅಂತ ಅನಿಸ್ತಾ ಇದೆ. ಆಮೇಲೆ ಕೊಪ್ಪಳದಲ್ಲಿ ಹಾರ್ಟಿಕಲ್ಚರ್ ಟೆಕ್ನಾಲಜಿ ಪಾರ್ಕ್ ಅಂತ ಮಾಡಿ ಪ್ರಮುಖವಾಗಿ ತೋಟಗಾರಿಕೆ ಪದಾರ್ಥಗಳ ಮೌಲ್ಯವರ್ಧನೆ ಸಂಬಂಧಪಟ್ಟಂಗೆ ಹೆಚ್ಚಿನ ಒತ್ತು ಕೊಡೋದಕ್ಕೆ ಅವಕಾಶ ಮಾಡಿದ್ರೆ ಇನ್ನೊಂದು ಪ್ರಮುಖವಾದ ಅಂಶ ಭಾರತ ದೇಶದಲ್ಲಿ 10,000 ರೈತ ಉತ್ಪಾದಕ ಕಂಪನಿಗಳಿದೆ FPOs ಅದರಲ್ಲಿ ಕರ್ನಾಟಕದಲ್ಲಿ ಪ್ರತ್ಯೇಕವಾಗಿ 1,000 ಈ ತರ ರೈತ ಉತ್ಪಾದಕ ಸಂಘಗಳನ್ನ ಸ್ಥಾಪನೆ ಮಾಡೋದರ ಜೊತೆಗೆ ಅವರು ಉತ್ಪಾದನೆ ಮಾಡಿದಂತ ಪದಾರ್ಥಗಳಿಗೆ ಒಂದು ಬ್ರ್ಯಾಂಡ್ ಅಥವಾ ಒಂದು ಹೆಸರನ್ನ ನಮ್ಮ ನಂದಿನಿ ಯಾವ ತರ ಬ್ರ್ಯಾಂಡ್ ಇದೆಯೋ ಹಾಲ್ಗೆ ಆ ತರ ಈ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಉತ್ಪಾದನೆ ಮಾಡಿದಂತ ಉತ್ಪನ್ನಗಳಿಗೆ ಒಂದು ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಬಜೆಟ್ ಅಲ್ಲಿ ಪ್ರಾವಿಷನ್ ಮಾಡಿದೆ. ಸ್ವಾಗತಾರ್ಹವಾದದ್ದು. ಕಾರಣ ಇವರು ಎಷ್ಟೇ ಉತ್ಪಾದನೆಗೆ ಒತ್ತು ಕೊಟ್ಟರು ಮಾರಾಟ ಇವ್ರ ಕೈಲಿ ಇರ್ತಾ ಇರಲಿಲ್ಲ. ಈ ಕಾರಣದಿಂದ ಇದೊಂದು ಸ್ವಾಗತಾರ್ಹ ಯೋಜನೆ ಅಂತ ಹೇಳ್ಬೋದು. ಮತ್ತೊಂದು, ಈ ಸ್ಯಾಂಡಲ್ವುಡ್ ಅಥವಾ ಮಾರಾಟ ಮಾಡೋದ್ರಲ್ಲಿ ರೈತರು ಸಾಕಷ್ಟು ತೊಂದರೆಗೀಡಾಗ್ತಾ ಇದ್ರು. ಕಾನೂನನ್ನ ಅಡಚಣೆ ಇತ್ತು ಟ್ರಾನ್ಸ್ಪೋರ್ಟ್ ಅಲ್ಲೂ ಕೂಡ. ಇದನ್ನ ಸರಳೀಕರಣ ಮಾಡಿರೋದು ಕೂಡ ಬಹಳ ಸ್ವಾಗತಾರ್ಹ. ಮತ್ತೊಂದು, ಈ ವೃಷಭಾವತಿ ನದಿಯಲ್ಲಿ ಅಂದ್ರೆ ಬೆಂಗಳೂರು ಕೊಲಚೆ ನೀರು ಹೋಗೋದನ್ನ ಶುದ್ಧೀಕರಣ ಮಾಡಿ ಕೃಷಿಗೆ ಆ ನೀರನ್ನ ಬಳಕೆ ಮಾಡೋದಕ್ಕೆ ಒಂದು ಆಯವ್ಯಯದಲ್ಲಿ ಹಣವನ್ನ ಇಟ್ಟಿರೋದು ಬಹಳ ಒಳ್ಳೆ ಒಂದು ಯೋಜನೆ. ಮತ್ತೆ ಗಂಗಾ ಕಲ್ಯಾಣ ಯೋಜನೆ ಅಂತ ಈ SC ST ರೈತರಿಗೆ ಬೋರ್ವೆಲ್ ಅನ್ನ ಉಚಿತವಾಗಿ ಬೋರ್ವೆಲ್ ಅನ್ನು ಹಾಕೊಡೋದನ್ನ 1,115 crore ಬಜೆಟ್ರಿ ಪ್ರಾವಿಷನ್ ಮಾಡಿದರೆ ಇದೂ ಸ್ವಾಗತಾರ್ಹದಂತ ಒಳ್ಳೇದು. ಆಮೇಲೆ ರಾಮನಗರದಲ್ಲಿ ಏಷ್ಯಾದಲ್ಲೇ ಅತಿ ದೊಡ್ಡ ರೇಷ್ಮೆ ಗೂಡಿನ ಮಾರುಕಟ್ಟೆ, ಅಲ್ಲಿ ಸಾಕಷ್ಟು ಸವಲತ್ತುಗಳು ಇದ್ದಿರಲಿಲ್ಲ. ಇದನ್ನ ಆಧುನೀಕರಣಗೊಳಿಸೋದಕ್ಕೆ 75 crore ಬಜೆಟ್ ಪ್ರಾವಿಷನ್ ಮಾಡಿದ್ದಾರೆ. ಇದು ಬಹಳಷ್ಟು ಸ್ವಾಗತಾರ್ಹದ್ದು. ಆಮೇಲೆ ನಾವು ಭಾರತ ದೇಶದಲ್ಲಿ ಈಡಬಲ್ ಆಯಿಲ್ ಬಹಳಷ್ಟು ನಾವು ಇಂಪೋರ್ಟ್ ಮಾಡ್ಕೋತಾ ಇದ್ವಿ. ಸ್ವಾವಲಂಬಿಗಳಾಗೋದಕ್ಕೆ ಪಾಮ್ ಆಯಿಲ್ ಮಿಷನ್ ಅಂತ ಒಂದು ಮಾಡಿದ್ದಾರೆ, ಅದು ಸ್ವಾಗತಾರ್ಹ. ಆಮೇಲೆ ಈ ಕೆಪೆಕ್ ಅಂತ ಕೃಷಿ ಉತ್ಪನ್ನಗಳ ಸಂಸ್ಕರಣಾ ಉತ್ಪನ್ನಗಳ ರಫ್ತುಗೋಸ್ಕರ ಒಂದು ಸಂಸ್ಥೆ ಇದೆ, ಅದಕ್ಕೂ ಒಂದು ಉತ್ತೇಜನ ಕೊಡೋದು. ಮತ್ತೆ ಈ ಮೆಕ್ಕೆಜೋಳ ಸಂಶೋಧನಾ ಸಂಸ್ಥೆಯನ್ನ ರಾಣಿಬೆನ್ನೂರ್ ಹತ್ರ ಹಾವೇರಿ ಜಿಲ್ಲೆಯಲ್ಲಿ ಮಾಡಿರೋದು ಸ್ವಾಗತಾರ್ಹ. ಆಮೇಲೆ ಗುಲ್ಬರ್ಗ ರಾಯಚೂರು ಬೀದರ್ ಅಲ್ಲಿ ಬೆಳೆನ ಮಾಡೋದನ್ನ ಸಾಕಷ್ಟು ಬೆಳೀತಾರೆ. ಅದಕ್ಕೆ ಪ್ರತ್ಯೇಕವಾದ ಒಂದು ಬ್ರ್ಯಾಂಡ್ ಭೀಮಾ ಬ್ರ್ಯಾಂಡ್ ಅಂತ ಕ್ರಿಯೇಟ್ ಮಾಡ್ತಾರೆ. ತೊಗರಿ ಬೆಳೆಗೆ ಭೀಮಾ ಬ್ರ್ಯಾಂಡ್ ಅಂತ ಕ್ರಿಯೇಟ್ ಮಾಡ್ತಾರೆ. ಸಾಕಷ್ಟು ಮಾರುಕಟ್ಟೆಯಲ್ಲಿ ರೈತರಿಗೆ ಅನುಕೂಲ ಆಗ್ಬೇಕಂದ್ರೆ ಮಾರುಕಟ್ಟೆ ಆಧಾರಿತ ಒಂದು ನಿರ್ಣಯ ಬೇಕಾಗಿತ್ತು. ಇದು ಸ್ವಾಗತಾರ್ಹ, ರೈತರಿಗೆ ಅನುಕೂಲ ಆಗುತ್ತೆ. ಇದೇ ರೀತಿ ಎರಡು ಹೊಸ ಕೃಷಿ ಕಾಲೇಜುಗಳನ್ನ ಸ್ಥಾಪನೆ ಮಾಡೋದಕ್ಕೆ ಬೆಳಗಾಮಲ್ಲಿ ಅಥಣಿ ಮತ್ತೆ ಬಳ್ಳಾರಿಯಲ್ಲಿ ಹಗರಿಯಲ್ಲಿ ಇನ್ನೊಂದು ಕಾಲೇಜು ಸ್ಥಾಪನೆ ಮಾಡಕ್ಕೆ ಮಾಡಿದರೆ. ಮತ್ತೊಂದು ಸ್ವಾಗತಾರ್ಹ ಅಂಶ ಅಂದ್ರೆ ಈ ಸ್ಟಾರ್ಟ್ಅಪ್ಗೆ ಮೊದಲನೇದಾಗಿ ವ್ಯಾಪಾರ ವ್ಯವಹಾರನ ಅಗ್ರಿ ಸ್ಟಾರ್ಟ್ಅಪ್ಗೆ ಅವರಿಗೆ ಒಂದು ಮೂಲಧನವನ್ನು ಕೊಡೋದಕ್ಕೆ ಸೀಡ್ ಫಂಡ್ ಕೊಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ, ಅದು ಸ್ವಾಗತಾರ್ಹ. ಮತ್ತೊಂದು ಸ್ವಾಗತಾರ್ಹ ಅಂಶ ಅಂದ್ರೆ ಈ ಸುಗಂಧ ದ್ರವ್ಯ ಮತ್ತು ಔಷಧಿ ಪದಾರ್ಥಗಳು ಮತ್ತೆ ತೋಟಗಾರಿಕಾ ಪದಾರ್ಥಗಳನ್ನ ಪ್ರತ್ಯೇಕವಾಗಿ ಸಂಸ್ಕರಣೆ ಮಾಡೋದಕ್ಕೆ ಒಂದು ಹಾರ್ಟಿಕಲ್ಚರ್ ಪಾರ್ಕ್ ಮಾಡಿದ್ದಾರೆ, ಪ್ರಪೋಸ್ ಮಾಡಿದ್ದಾರೆ. ಮತ್ತೆ ಇದನ್ನ ರಫ್ತು ಮಾಡೋದಕ್ಕೆ ನಮ್ಮ ವಿಮಾನ ನಿಲ್ದಾಣಗಳಲ್ಲಿ ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನ ಅನುವು ಮಾಡಿಕೊಡೋದಕ್ಕೂ ಈ ಬಜೆಟ್ ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಇದೆಲ್ಲ ನೋಡಿದ್ರೆ ಈ ಬಜೆಟ್ ಒಂದು ತರ ನಮಗೆ ಕೃಷಿ ಬಜೆಟ್ ಅಂತಲೇ ಹೇಳ್ಬೋದು. ಬೇರೆ ನಾವು ಡೆವಲಪ್ಮೆಂಟು ಅದು ಇದು ಸಬ್ಸಿಡೀಸ್ ಬಿಟ್ಟುನ್ವೆ ಕೃಷಿಗೆ ಸಂಬಂಧಪಟ್ಟಂಗೆ ಈವನ್ ಡೀಸೆಲ್ ಸಬ್ಸಿಡಿ 5 acres ತನಕ 1 acre 250 rupees ಹಿಂಗೆ ಯಾರ್ಯಾರು ಅದನ್ನ ಡೀಸೆಲ್ ಉಪಯೋಗಿಸ್ತಾರೆ ಇದು ದರ ಜಾಸ್ತಿ ಆಗಿ ಅವ್ರಿಗೆ ನಷ್ಟ ಅನುಭವಿಸೋದು ತಪ್ಪಿಸ್ಬೇಕು ಅನ್ನೋ ದೃಷ್ಟಿಯಿಂದ 5 acres ಜಮೀನು ಇರೋರ ತನಕ ಈ ಡೀಸೆಲ್ ಸಬ್ಸಿಡಿನ 250 rupees 1 acre ಹಿಂಗೆ ಕೊಟ್ಟಿರೋದು ಸ್ವಾಗತಾರ್ಹದಂತ ಒಂದು ಅಂಶ. ಇನ್ನೊಂದು ಸಿಲ್ಕ್ ಭವನ್ ಅಂತ ಈ ರೇಷ್ಮೆಗೆ ಸಂಬಂಧಪಟ್ಟಂತ ಎಲ್ಲಾ ಕಚೇರಿಗಳನ್ನ ಒಂದೆಡೆ ತಂದು ಸಿಲ್ಕ್ ಭವನ್ ಅಂತ ಮಾಡಿ ಎಲ್ಲ ಒಂದೇ ಸೂರಿನಡಿಯಲ್ಲಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಸರ್ವೇ ಸಾಮಾನ್ಯವಾಗಿ ರೇಷ್ಮೆಯನ್ನ ಸದರನ್ ಕರ್ನಾಟಕದಲ್ಲಿ ಹೆಚ್ಚಿಗೆ ಬೆಳೀತಾ ಇದ್ರು, ಮಾರ್ಕೆಟ್ಸ್ ಈ ಕಡೆ ಇತ್ತು. ಈ ಕಕೂನ್ ಮಾರ್ಕೆಟ್ ಅನ್ನ ಗುಲ್ಬರ್ಗ ಮತ್ತೆ ಇತರೆ ನಗರಗಳಲ್ಲಿ ಕಕೂನ್ ಮಾರ್ಕೆಟ್ನ ಮಾಡೋದಕ್ಕೆ ಸರ್ಕಾರ ನಿರ್ಣಯ ತಗೊಂಡಿರೋದನ್ನು ಮತ್ತೊಂದು ಸ್ವಾಗತಾರ್ಹದಂತ ಅಂಶ. ಮತ್ತೆ ಈ ಕೃಷಿ ಸಮೃದ್ಧಿ ಬ್ಯಾಂಕ್ ಅಂತ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಒಂದು ಹಣಕಾಸನ್ನ ಕೊಡೋದಕ್ಕೋಸ್ಕರ ಸರ್ಕಾರ 100 crore ಮೂಲಧನ ಶೇರ್ ಕ್ಯಾಪಿಟಲ್ ನ ಹಾಕೋದಕ್ಕೆ ಕೃಷಿ ಸಮೃದ್ಧಿ ಬ್ಯಾಂಕ್ ಅಂತ ಮಾಡಿದ್ದಾರೆ, ಇದು ಸ್ವಾಗತಾರ್ಹ ಒಂದು ಅಂಶ. ಇನ್ನ ಸಾಕಷ್ಟು ವಿಚಾರಗಳಿದೆ. ಒಟ್ಟಾರೆ ಕೃಷಿಗೆ ಪರವಾದಂತ ಬಜೆಟ್ ಅಂತ ಹೇಳ್ಬೋದು. ನಮ್ಮ ಜೊತೆ ಈಗ ಭಾರತೀಯ ರಿಸರ್ವ್ ಬ್ಯಾಂಕ್ನ ನಿವೃತ್ತ ವ್ಯವಸ್ಥಾಪಕರಾದ PR ಹೆಗಡೆ ಅವರಿದ್ದಾರೆ. ಅವರು ಈ ಬಜೆಟ್ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹೀಗೆ ತಿಳಿಸಿದ್ದಾರೆ. ತುಂಬಾ ಸುದೀರ್ಘವಾದ ಒಂದು ಬಜೆಟ್ ಇದು. ಏನೋ ಒಂದು ಯಶಸ್ವಿನಿ ಹೆಲ್ತ್ ರೈತರಿಗೆ ಅದನ್ನು ವಾಪಸ್ ಸ್ಟಾರ್ಟ್ ಮಾಡ್ತೇವೆ ಅಂತಂದ ಹೇಳಿರೋದು ಅದೊಂದು ಹೆಲ್ತ್ ಕನ್ಸರ್ನ್ ಒಂದು ಒಳ್ಳೆ ಇದು. ಇನ್ನೊಂದು ನನಗೆ ಕಂಡಿರೋದು ಈ ನಿರ್ಗತಿಕ ಕ್ಷೇತ್ರದ ಕಾರ್ಮಿಕರು, ಈ ಅಂಗನವಾಡಿ ಆಶಾ ಕಾರ್ಯಕರ್ತರು ಹಾಗೆ ಈ ನೇಕಾರರು, ಅವರಿಗೆ ಸ್ವಲ್ಪ ಪ್ರೋತ್ಸಾಹ ಧನವನ್ನು ಕೊಡುವುದು ಹಾಗೆ ಅವರ ಮಂತ್ರಿಯಲ್ಲಿ ಹೆಚ್ಚಳ ಮಾಡುವುದು ಅಂತ ಒಂದು ಹೇಳಿರುವುದು, ಅದು ಒಂದು ಮೊದಲೇ ಅವರಿಗೆ ತುಂಬಾ ಕಡಿಮೆಯಲ್ಲಿ ಸಂಬಳವೇ ಇತ್ತು, ಈ ಎಷ್ಟು ಅವರಿಗೆ ಅನುಕೂಲವಾಗುತ್ತೆ, ಅವರ ಜೀವನ ಸ್ಥಿತಿಯನ್ನು ಎಷ್ಟು ಮೇಲಕ್ಕಿಟ್ಟುಕೊಂಡು ಉಳಿಕೆ ಅವರಿಗೆ ಅನುಕೂಲವಾಗುತ್ತೆ ಅಂತ ಗೊತ್ತಿಲ್ಲ. ಆದ್ರೆ ಏನಾದ್ರೂ ಸ್ವಲ್ಪ ಆಗಿರುವುದು ಒಂದು ಸೋಷಿಯಲ್ ಬೆನಿಫಿಟ್ ಟ್ರಾನ್ಸ್ಫರ್ ಸ್ಕೀಮ್ ಅಲ್ಲಿ ಚೆನ್ನಾಗಿದೆ ಅಂತ ಅನಿಸ್ತದೆ. ಇನ್ನೊಂದು ವಿಷಯ ಅಂದ್ರೆ ತೆರಿಗೆಯಲ್ಲಿ ಏನು ಜಾಸ್ತಿ ಮಾಡ್ತಾ ಹೋಗೇ ಇಲ್ಲ, ಆದ್ರೂ ರಾಜ್ಯ ಸರ್ಕಾರಕ್ಕೆ ತೆರಿಗೆ ಬರುವುದು ಅಂದ್ರೆ ಅಬಕಾರಿ ಮತ್ತೆ ಈಗ ಪೆಟ್ರೋಲ್. ಪೆಟ್ರೋಲ್ಗೆ ನೀವು ಜಾಸ್ತಿ ಮಾಡದೇ ಇದ್ರು ಇದೇ ರೇಟ್ ನಲ್ಲಿ ನೀವು ಟ್ಯಾಕ್ಸ್ ಇಡ್ತಾ ಹಾಕ್ತಾ ಹೋದ್ರೆ ಪ್ರಸ್ತುತ ಸ್ಥಿತಿಯಲ್ಲಿ ಈ ಯುಕ್ರೇನ್ ರಷ್ಯಾ ಇದರಲ್ಲಿ ಈಗಾಗಲೇ ಪೆಟ್ರೋಲ್ ದರ ಜಾಸ್ತಿ ಆಗ್ತಾ ಇದೆ, ಅದರ ಮೇಲೆ ಅಷ್ಟೇ ದರ ನೀವು ಇಟ್ಕೊಂಡು ಹೋದ್ರೆ ಹೆಚ್ಚಳ ಮಾಡಿದ ಅದರಲ್ಲಿ ಇಟ್ಟರು ಅದು ಜನಸಾಮಾನ್ಯರಿಗೆ ತುಂಬಾ ಭಾರವಾಗುವಂತ ವಿಷಯ. ಅದರೊಡನೆ ಇತರ ವಸ್ತುಗಳ ಬೆಲೆಯೂ ಜಾಸ್ತಿ ಆಗುತ್ತೆ. ಅದರಲ್ಲಿ ಸ್ವಲ್ಪ ಜಾಸ್ತಿ ಮಾಡದಿದ್ರು ಅದನ್ನು ಹೇಗೆ ಅಡ್ಜಸ್ಟ್ಮೆಂಟ್ ಮಾಡಿ ಜನರಿಗೆ ಆದಷ್ಟು ಭಾರವನ್ನು ಕಮ್ಮಿ ಮಾಡುವಂತ ಒಂದು ಏನಾದ್ರು ಪ್ರಸ್ತಾವನೆ ಇರಬೇಕು. ಶಿಕ್ಷಣಕ್ಕೆ ಸ್ವಲ್ಪ ಒತ್ತು ಕೊಟ್ಟಿದ್ದಾರೆ. ಅದರಲ್ಲಿ ಪಠ್ಯದಲ್ಲಿ ನನಗೇನು ಮೆಚ್ಚುಗೆ ಆಗಿರೋದು ಅಂದ್ರೆ ಆ ನೀಟ್ ಅನ್ನು ಎಂಬ ಒಂದು ಒಂದು ದೊಡ್ಡ ಪರೀಕ್ಷೆ, ಅದು ವೆರಿ ಕಾಂಪಿಟೇಟಿವ್ ಎಕ್ಸಾಮ್, ಅದನ್ನು ತಾಲೂಕಿನಲ್ಲಿ ಒಂದು ಫ್ರೀ ಆಗಿ ತರಬೇತಿ ಕೊಡುವಂತ ಮಕ್ಕಳ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಅದು ಸ್ವಲ್ಪ ಆ ತಾಲೂಕಿನಲ್ಲಿರುವ ಮಕ್ಕಳಿಗೆ ಒಂದು ಸುವ್ಯವಸ್ಥೆ ಅಂತ ನಾನು ಭಾವಿಸ್ತೇನೆ. ಆಮೇಲೆ ಈ ನೀರಾವರಿ ವಿಷಯದಲ್ಲಿ ಕೆಲವು ನಿರ್ಧಾರಗಳನ್ನು ತಗೊಂಡಿದ್ದಾರೆ. ಮಹದಾಯಿ ಆಗಲಿ, ಕಳಸಬ ಇದಾಗಲಿ, ಕೃಷ್ಣ ಮೇಲ್ದಂಡ ಆಗಲಿ, ಅದಕ್ಕೆಲ್ಲ ಅನುದಾನಗಳನ್ನು ಮಾಡಿರ್ತಾರೆ. ಇನ್ನು ಟೋಟಲ್ ಆಗಿ ಹೇಳುವುದು ಅಂತ ಹೇಳಿದ್ರೆ ಓಕೆ, ಬಜೆಟ್ ಇಸ್ ಓಕೆ ಬಟ್ ನಾಟ್ ಸೋ ಹ್ಯಾಪಿ, ಅಷ್ಟೊಂದು ಖುಷಿ ತರುವಂತದ್ದು ಏನು ಇಲ್ಲ ಅದರಲ್ಲಿ. ಬೆಂಗಳೂರಿನ ಸಿವಿಲ್ ಇಂಜಿನಿಯರ್ ಹಾಗೂ ಬಿಲ್ಡರ್ ಎಂ ಡಿ ಮಹಾಬಳೇಶ್ವರ ಅವರು ಬಜೆಟ್ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹೀಗೆ ತಿಳಿಸಿದ್ದಾರೆ. ಈ 2022-23 ಒಂದು ಬಜೆಟ್ ಅದು ಬಹಳ ಅತ್ಯುತ್ತಮವಾದ ಒಂದು ಬಜೆಟ್ ಕೊಟ್ಟಿದ್ದಾರೆ. ಈ ಕೋವಿಡ್ ಸಂಕಷ್ಟ ಕಾಲದಲ್ಲೂ ಅತ್ಯಂತ ಆಶಾದಾಯಕವಾದ ಒಂದು ಬಜೆಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದು 253,165 ಲಕ್ಷದ ಬಜೆಟ್ ಮಾಡಿದರೆ ಬಹಳ ಅತ್ಯಂತ ಅದ್ಭುತವಾಗಿದೆ. ಎಸ್ಪೆಷಲಿ ಬ್ಯಾಂಗ್ಳೂರ್ ಅವರಿಗೆ ಇವಾಗ ಮೇಕೆದಾಟು, ಎತ್ತಿನ ಹೊಳೆ ಆ ಈ ಕಾರ್ಯಕ್ರಮಗಳಿಗೆ 1,000 crore 3,000 crore ಕೊಟ್ಟಿದ್ದಾರೆ, ಅದು ಮೀಸಲಿಟ್ಟಿದ್ದಾರೆ. ಅದನ್ನು ಬಹಳ ಒಳ್ಳೆಯ ಒಂದು ಯೋಜನೆ ಅಂತ ಹೇಳ್ಬೋದು. ಹಾಗೂ ಬೆಂಗಳೂರಿಗೆ ಬಹಳ ಅತ್ಯಂತ ಅದ್ಭುತವಾದ ಮೆಟ್ರೋ ಕಾರ್ಯಕ್ರಮಕ್ಕೆ ಬಹಳ ತುಂಬಾ ಆದ್ಯತೆ ಕೊಟ್ಟಿದ್ದಾರೆ. ಅದೊಂದು ನಾವು ಮೆಚ್ಚುಗೆ ವ್ಯಕ್ತಪಡಿಸಲೇಬೇಕು. ಆಮೇಲೆ ಸಮುದಾಯಕ್ಕೆ ಸುಮಾರು 100 crore ಕೊಟ್ಟಿದ್ದಾರೆ, ಅದಕ್ಕೂ ನಾವು ಅವ್ರನ್ನ ನಾವು ಮೆಚ್ಚುಗೆ ವ್ಯಕ್ತಪಡಿಸ್ತೀವಿ. ಬೆಂಗಳೂರು ಅಭಿವೃದ್ಧಿಗೆ ತುಂಬಾ ಒಳ್ಳೆಯ ಒಂದು ಕಾರ್ಯಕ್ರಮಗಳನ್ನು ಯೋಜನೆ ಮಾಡಿದ್ದಾರೆ. ಎಸ್ಪೆಷಲಿ ತುಮಕೂರು ರಸ್ತೆಯಿಂದ ಹಳೆ ಮದರಾಸ್ ರಸ್ತೆವರೆಗೆ 73 kilometers ಇದಕ್ಕೆ ಆದ್ಯತೆ ಕೊಟ್ಟಿದ್ದಾರೆ. ಸಾರ್ವಜನಿಕರಿಂದ ತುಂಬಾ ಮೆಚ್ಚುಗೆ ವ್ಯಕ್ತಪಟ್ಟಿದೆ. ಕೃಷ್ಣಾ ಮೇಲ್ದಂಡೆಗೆ 3,500 crore ಕೊಟ್ಟಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಗೆ 3,000 crore ಕೊಟ್ಟಿದ್ದಾರೆ. ಇದು ಬಹಳ ಅತ್ಯಂತ ಉತ್ತಮವಾದ ಆದ್ಯತೆ ಕೊಟ್ಟಿದ್ದಾರೆ. ಸರ್ವಾಂಗ ಅಭಿವೃದ್ಧಿಗೆ ತಮ್ಮ ಶ್ರಮ ವಹಿಸಿ ಈ ಬಜೆಟ್ ಅನ್ನು ರೂಪಿಸಿದ್ದಾರೆ. ಅವರಿಗೆ ನಾವು ಧನ್ಯವಾದಗಳನ್ನು ಹೇಳಬೇಕು. ಹಾಗಾಗಿ ನಮ್ಮ ಕನ್ನಡ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳಿಗೂ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಈ ಕಲಾಗ್ರಾಮಕ್ಕೆ ಅದಕ್ಕೆ ಆದ್ಯತೆ ಕೊಟ್ಟಿರೋದು ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ. ನಮ್ಮ ನಂದಿ ಬೆಟ್ಟ 93 crore ವೆಚ್ಚದಲ್ಲಿ ರೋಪ್ವೆ ನಿರ್ಮಾಣ ಕಾರ್ಯಕ್ರಮಕ್ಕೆ ಅವರು ನಿಗದಿ ಮಾಡಿದರೆ ಬಹಳ ಒಂದು ಒಳ್ಳೆ ಸೂಕ್ತವಾದ ನಿರ್ಧಾರ ಅದು. ಆಮೇಲೆ ಜೋಗ ಜಲಪಾತದಲ್ಲಿ ರೋಪ್ವೆ ಮತ್ತು ಹೋಟೆಲ್ ಮಾಡೋದಕ್ಕೆ 113 crore ಕೊಟ್ಟಿರೋದು. ಹಾಗೂ ಮತ್ತೆ ನಮ್ಮ ಶಿವಮೊಗ್ಗ, ಚಿಕ್ಕಮಂಗಳೂರು, ದಾವಣಗೆರೆ, ಚಿತ್ರದುರ್ಗದಲ್ಲಿ ಪ್ರತ್ಯೇಕ ಹಾಲು ಒಕ್ಕೂಟ ಮಾಡ್ತೀವಿ ಅನ್ನೋದು ಬಹಳ ಸೂಕ್ತವಾದ ನಿರ್ಧಾರ ಅದು. ಯಾಕಂದ್ರೆ ನಮಗೆ ಗೊತ್ತಿದೆ ಅಲ್ಲಿ ಎಷ್ಟು ಒಂದು ಅವ್ಯವಸ್ಥೆಗಳಾಗಿದೆ. ಬಟ್ ಈ ನಿರ್ಧಾರದಿಂದ ಎಲ್ಲಾ ನಮ್ಮ ಡೈರಿ ಕಾರ್ಯಕ್ರಮಗಳಿಗೆ ಒಳ್ಳೆ ಹೊಸ ಒಂದು ಉತ್ಸಾಹ ಸಿಕ್ಕಿದೆ ಅಂತ ನಾವು ಹೇಳ್ಬೋದು. ಯಾವುದೇ ತೆರಿಗೆನೂ ಹಾಕಿಲ್ಲ, ಅದಕ್ಕೆ ನಾವು ಹೃದಯಪೂರ್ವಕ ಅಭಿನಂದನೆಗಳು ಮತ್ತು ವಂದನೆಗಳನ್ನು ಅರ್ಪಿಸುತ್ತೇನೆ. ಇನ್ನೊಬ್ಬ ಹಿರಿಯ ಲೆಕ್ಕ ಪರಿಶೋಧಕರಾದ ಗುರುಲಿಂಗಯ್ಯ ಅವರು ತಮ್ಮ ಅಭಿಪ್ರಾಯವನ್ನು ಹೀಗೆ ತಿಳಿಸಿದ್ದಾರೆ. ಇಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಚೊಚ್ಚಲ ಬಜೆಟ್ ಅನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಅದರಲ್ಲಿ ಅವರ ಎಕ್ಸ್ಪೆಂಡಿಚರ್ ಬಜೆಟ್ ಕಮ್ಸ್ ಅರೌಂಡ್ 2.5 crore ಬಜೆಟ್ ಅವರು ಮಾಡಿದ್ದಾರೆ. ಅದರಲ್ಲಿ ನಾವು ಮೇಜರ್ ಆಗಿ ಅವರು ನಮಗೆ ಇನ್ಫ್ರಾಸ್ಟ್ರಕ್ಚರ್, ಹಾಸ್ಪಿಟಲ್ ಪ್ಲಸ್ ಎಜುಕೇಷನ್ಗೆ ತುಂಬಾ ಒತ್ತು ಕೊಟ್ಟಿದ್ದಾರೆ. ಅದು ಒಳ್ಳೆಯ ಇದು. ಹಾಗಾಗಿ ಪೆಟ್ರೋಲ್ ಡೀಸೆಲ್ ಮೇಲೇನು ಅವರು ಪ್ರೈಸಸ್ ನ ಜಾಸ್ತಿ ಮಾಡಿಲ್ಲ, ಅದು ಒಂದು ಒಳ್ಳೆ ವೆಲ್ಕಮ್ ಮೂವ್ ಆಗಿದೆ. ಆಮೇಲೆ GST ಮೇಲೂ ಟ್ಯಾಕ್ಸಸ್ ಏನು ಜಾಸ್ತಿ ಇಂಪೋಸ್ ಮಾಡಿಲ್ಲ, ಹಾಗಾಗಿ ಅದು ಒಳ್ಳೆ ಇದು ಆಗಿದೆ. ಕೃಷಿ ಕ್ಷೇತ್ರಕ್ಕೂ ಒಳ್ಳೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ನಾವು ಅನ್ಕೊಂಡಿದ್ವಿ. ಯಾಕಂದ್ರೆ ಅವರು ಪೆಟ್ರೋಲ್ ಡೀಸೆಲ್ ಮೇಲೆ ಸಬ್ಸಿಡಿ ಕೊಟ್ಟಿದ್ದಾರೆ, ಅಗ್ರಿಕಲ್ಚರ್ ಸೆಕ್ಟರ್ಗೆ ತುಂಬಾ ಫೆಸಿಲಿಟಿಗಳು ಎನ್ಕರೇಜ್ ಮಾಡಿದ್ದಾರೆ. ಆಮೇಲೆ ರಾಯಚೂರಲ್ಲಿ ಏರ್ಪೋರ್ಟ್ ಮಾಡಬೇಕು ಅನ್ನೋದು ಒಂದು ಒಳ್ಳೆ ಮೂವ್ ಅಂತ ನನಗೆ ಅನ್ಸುತ್ತೆ. ಆಮೇಲೆ ಮೈಸೂರು ರನ್ವೇ ಆಗಿದೆ, ಮೈಸೂರಲ್ಲಿ ಟೂರಿಸಮ್ ಅನ್ನು ಡೆವಲಪ್ ಮಾಡಬೇಕು, ಚಾಮುಂಡಿ ಬೆಟ್ಟಕ್ಕೆ ಒಂದು ಇದು ವೇನ ಕ್ರಿಯೇಟ್ ಮಾಡಬೇಕು ಅಂತ ಹೇಳೋದು, ಅದು ಒಂದು ಒಳ್ಳೆ ಮೂವ್ ಅನ್ಸ್ತಾ ಇದೆ. ಹಾಗಾಗಿ ಓವರ್ ಆಲ್ ಬಜೆಟ್ ರೇಟಿಂಗ್ ಅನ್ನ ತುಂಬಾ ಎಕ್ಸ್ಪೆಂಡಿಚರ್ ಬಜೆಟ್ ಆಗಿರೋದು ಒಂದು, ಪ್ಲಸ್ ಇನ್ಕಮ್ ಅಲ್ಲಿ ಯಾವುದೇ ರೀತಿಯ ಬದಲಾವಣೆ ಮಾಡಿಲ್ಲ. ಕೋವಿಡ್ ಇಂದ ಯಾರು ನೊಂದಿದ್ದಾರೆ ಅವರಿಗೆ ಒಂದು ರಿಲೀಫ್ ಕೊಡಬೇಕು ಅಂತ ದೇ ಗಿವನ್ ಗುಡ್ ಮೂವ್, ದಟ್ ಇಸ್ ಆಲ್ಸೋ ಒನ್ ಆಫ್ ದಿ ಬೆಸ್ಟ್ ಐಡಿಯಾ. ಆಮೇಲೆ ಈಗ ಕೋವಿಡ್ ಇಂದ ನೊಂದಿರೋ ಜನಗಳಿಗೆ ಅವರು ಒಂದು ಸಹಾಯ ಹಸ್ತವನ್ನು ಚಾಚಿದ್ದಾರೆ, ಅದು ಒಂದು ಒಳ್ಳೆ ಇದನ್ನೇ. ಕೋವಿಡ್ ಇಂದ ಜನ ಈಗ ಬಿಸ್ನೆಸ್ ಅಲ್ಲೆಲ್ಲ ತುಂಬಾ ಕಷ್ಟಪಟ್ಟಿರೋದ್ರಿಂದ ಯಾವುದೇ ಒಂದು ಎಕ್ಸ್ಟ್ರಾ ಟ್ಯಾಕ್ಸ್ ಅನ್ನ ಅವರಿಗೆ ಲೆವಿ ಮಾಡಿಲ್ಲ. ಸೊ ಈ ತರದ ಒಂದು ಒಳ್ಳೆ ಬಜೆಟ್ ಅನ್ನ ಪ್ರೆಸೆಂಟ್ ಮಾಡಿದ್ದಾರೆ. ಇದು ಬೆಂಗಳೂರು ಸಬ್ ಅರ್ಬನ್ ರೈಲ್ವೆನು ಈಗ ಆಲ್ರೆಡಿ ಸ್ಟಾರ್ಟ್ ವರ್ಕ್ ಸ್ಟಾರ್ಟ್ ಆಗಿದೆ. ಚಿಕ್ಕಬಣ್ಣವರಿಂದ ಬೈಯಪ್ಪನಹಳ್ಳಿವರೆಗೂ ವರ್ಕ್ ಶುರು ಮಾಡಕ್ಕೆ ಸಿವಿಲ್ ಕಾಂಟ್ರಾಕ್ಟ್ಗೂ ಟೆಂಡರ್ಸ್ ಎಲ್ಲ ಕರೆದಿದ್ದಾರೆ. ಅದಕ್ಕಾಗಿ ಬಜೆಟ್ ಅಲ್ಲಿ ಸಾಕಷ್ಟು ಹಣವನ್ನು ಪ್ರೊವೈಡ್ ಮಾಡಿರೋದ್ರಿಂದ ಬೆಂಗಳೂರಿಗರಿಗೆ ಒಂದು ಸಂತೋಷ ಸುದ್ದಿ ಅಂತಾನೆ ಅನಿಸ್ಬೋದು. ಇದು ಓವರ್ ಆಲ್ ಬಜೆಟ್ ಅಲ್ಲಿ ಎಕ್ಸ್ಪೆಂಡ್ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಸೊ ಸೆಂಟರ್ ಇಂದ ಏನ್ ಸಪೋರ್ಟ್ ಸಿಗುತ್ತೆ ಅನ್ನೋದು ನಾವು ನೋಡಬೇಕಾಗಿದೆ. ನಾಡಿನ ವಿಭಿನ್ನ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ತಜ್ಞರು ವ್ಯಕ್ತಿಗಳು ರಾಜ್ಯ ಬಜೆಟ್ 2022-23 ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡದ್ದಕ್ಕೆ ಅವರಿಗೆಲ್ಲ ಧನ್ಯವಾದಗಳು. ಈ ಬಜೆಟ್ನ ನಿರೀಕ್ಷೆಗಳು ಆಶಯಗಳು ಈಡೇರಲಿ, ಜನರ ರಾಜ್ಯದ ಅಭಿವೃದ್ಧಿ ಈ ಮೂಲಕ ಆಗಲಿ ಎಂಬ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಇಂದು ವಿಧಾನಸಭೆಯಲ್ಲಿ ಮಂಡಿಸಲಾದ 2022-23 ಸಾಲಿನ ರಾಜ್ಯ ಆಯವ್ಯಯ ಪ್ರಸ್ತಾಪದ ಬಗ್ಗೆ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಪ್ರಸ್ತುತಿ ಶಶಿಕಾಂತ್ ಎಂ ಮೂಮಿಗಟ್ಟಿ. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು ಕೇಳೋಣ. ಎರಡು ವಾರ ಕೆಮ್ಮು, ರಾತ್ರಿ ವೇಳೆ ಜ್ವರ, ತೂಕ ಕಡಿಮೆ ಆಗುವುದು, ಕಫದಲ್ಲಿ ರಕ್ತ, ಕ್ಷಯರೋಗದ ಲಕ್ಷಣಗಳು. ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸೆ ಸಂಪೂರ್ಣ ಉಚಿತ. ನಿರಂತರ ಚಿಕಿತ್ಸೆಯಿಂದ ಕ್ಷಯರೋಗ ಸಂಪೂರ್ಣ ಗುಣವಾಗುತ್ತದೆ. ಕ್ಷಯರೋಗಿಯ ತೂಕಕ್ಕೆ ಅನುಗುಣವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ವೈದ್ಯರ ಸಲಹೆಯಂತೆ ಕ್ಷಯರೋಗಿಗಳು ಪ್ರತಿದಿನ ತಪ್ಪದೇ ಔಷಧ ಸೇವಿಸಬೇಕು. 2025 ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಬನ್ನಿ, ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಏನಾಯ್ತು ನಿನ್ಗೆ, ಮಂಕಾಗಿದ್ದೀಯಲ್ಲ? ಟೀಚರ್, ಮುಟ್ಟು ಶುರು ಆಯ್ತು ಅಂದ್ರೆ ಹೊಟ್ಟೆ ನೋವು ಬರುತ್ತೆ, ತುಂಬಾ ಬೇಜಾರು. ಇದು ಪ್ರಕೃತಿ ಸಹಜವಾದ ಪ್ರಕ್ರಿಯೆ, ಎಲ್ಲ ಹೆಣ್ಣು ಮಕ್ಳಿಗೂ ಹದಿಹರೆಯಕ್ಕೆ ಬರ್ತಾ ಇದ್ದ ಹಾಗೆ ಮುಟ್ಟು ಶುರು ಆಗುತ್ತೆ. ನಂಗೆ ಓದಲು ಆಸಕ್ತಿನೂ ಇಲ್ಲ. ನೋಡ್ ಪುಟ್ಟಿ, ನಿಮ್ ಮನೆ ಹತ್ರ ಇರೋ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಹೋಗು, ಅಲ್ಲಿ ಸಮುದಾಯ ಆರೋಗ್ಯ ಅಧಿಕಾರಿಗಳು ಇರ್ತಾರೆ, ಆಪ್ತ ಸಮಾಲೋಚನೆ ಮಾಡಿ ನಿನ್ನ ಈ ಸಮಸ್ಯೆಗೆ ಖಂಡಿತ ಪರಿಹಾರ ಕೊಡ್ತಾರೆ. ಹದಿಹರೆಯದ ಮಕ್ಕಳ ಎಲ್ಲ ಸಮಸ್ಯೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಉಚಿತವಾಗಿ ಪರಿಹಾರ ಸಿಗಲಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಆತ್ಮೀಯ ರೈತ ಬಾಂಧವರೇ, ಅಧಿಕ ಇಳುವರಿಗೆ ಎಲ್ಲ ಬೆಳೆಗಳಿಗೆ, ಎಲ್ಲ ಮಣ್ಣಿಗೆ, ಎಲ್ಲ ಹಂಗಾಮಿಗೆ ಬಳಸಿ ಫ್ಯಾಕ್ಟ್ ರಸಗೊಬ್ಬರಗಳು. ಫ್ಯಾಕ್ಟಂಪಾಸ್ 2020-2013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಅಧಿಕ ಇಳುವರಿಗಾಗಿ ಬಳಸಿ. ಉತ್ಕೃಷ್ಟತೆ ಗುಣಮಟ್ಟಕ್ಕೆ ಇನ್ನೊಂದು ಹೆಸರೇ ಭಾರತ ಸರ್ಕಾರದ ಉದ್ಯಮ ಫ್ಯಾಕ್ಟ್ ಸಂಸ್ಥೆಯ ಗೊಬ್ಬರಗಳು. ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020-2013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಬಳಸಿ. ಬನ್ನಿ, ಡೆಂಗಿ ಮತ್ತು ಚಿಕನ್ ಗುನಿಯಾ ತಡೆಗಟ್ಟೋಣ. ಮುಂಜಾಗ್ರತಾ ಕ್ರಮಗಳು: ನೀರಿನ ತೊಟ್ಟಿಗಳು, ಡ್ರಮ್, ಬ್ಯಾರಲ್ ಮತ್ತು ಟ್ಯಾಂಕ್ಗಳನ್ನು ಭದ್ರವಾಗಿ ಮುಚ್ಚಿರಿ. ಮನೆಯ ಮೇಲೆ ಮತ್ತು ಸುತ್ತಮುತ್ತಲಿನ ಮಳೆಯ ನೀರು ಸಂಗ್ರಹವಾಗುವಂತಹ ಪ್ಲಾಸ್ಟಿಕ್ ವಸ್ತುಗಳು, ಟೈರ್ಗಳು, ಒಡೆದ ತೆಂಗಿನ ಚಿಪ್ಪು ಇತ್ಯಾದಿಗಳನ್ನು ತಕ್ಷಣ ವಿಲೇವಾರಿ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಪ್ರಕಾರ ಎರಡು ತರಹದ ಪರವಾನಗಿಗಳಿದ್ದು ವರ್ಷದಲ್ಲಿ 12 ಕಡಿಮೆ ವ್ಯಾಪಾರ ಮಾಡುವವರು ₹100 ನೋಂದಣಿ ಪಡೆಯಬೇಕು. 12 ಹೆಚ್ಚು ಮತ್ತು 20 ಕಡಿಮೆ ವ್ಯಾಪಾರ ಮಾಡುವವರು ₹2,000 ಪಾವತಿಸಿ ಪರವಾನಗಿ ಪಡೆಯಬೇಕು. ವಾರ್ಷಿಕ 20 ಅಧಿಕ ಅಥವಾ ಆಮದು ಮತ್ತು ರಫ್ತುದಾರರು ಹಾಗೂ ಹೊರ ರಾಜ್ಯಗಳಿಗೆ ವ್ಯಾಪಾರ ಮಾಡುವವರು ₹7,500 ಪಾವತಿಸಿ ಕೇಂದ್ರದಿಂದ ಪರವಾನಗಿ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಕಿತ ಅಧಿಕಾರಿ ಅಥವಾ ತಾಲೂಕು ಆಹಾರ ಸುರಕ್ಷತಾ ಅಧಿಕಾರಿಗಳನ್ನು ಸಂಪರ್ಕಿಸಿ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಸಮಯ 6 ಗಂಟೆ. ಇನ್ನು ಮುಂದೆ ನಮ್ಮ ನಿಲಯದ ಈ ಸಂಜೆಯ ಉಳಿದ ಕಾರ್ಯಕ್ರಮಗಳ ಪರಿಚಯ ಹಾಗೂ ನಾಳೆ ನಮ್ಮ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ಅದಕ್ಕೂ ಮುನ್ನ ಇದೊಂದು ವಾಣಿಜ್ಯ ಪ್ರಕಟಣೆ. ಆಜಾದಿ ಕಾ ಅಮೃತ್ ಮಹೋತ್ಸವದ ಸಂದರ್ಭದಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಕೃಷಿ ಕಾಮಧೇನು ಗೋಲ್ಡ್ ಲೋನ್ ಕೇವಲ 60 ಪೈಸೆ ಪ್ರತಿ ತಿಂಗಳ ಅತಿ ಕಡಿಮೆ ಬಡ್ಡಿದರ, ಪ್ರತಿ ಗ್ರಾಮ್ಗೆ ಅತಿ ಹೆಚ್ಚು ಲೋನ್ ಅಮೌಂಟ್. ಹತ್ತಿರದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗೆ ಭೇಟಿ ನೀಡಿ. ಶ್ರೋತೃಗಳೇ, ಈ ಸಂಜೆ 6:30 ಅವಲೋಕನ, 6:56 ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆಯೊಂದನ್ನು ಕೇಳೋಣ. 7:02 ಜಾಲಿ ರೈಡ್ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ. 7:45 ವಿಧಾನಮಂಡಲದಲ್ಲಿ ಇಂದು. 9:05 ಸ್ನೇಹ ಭಾರತಿ ಹಿಂದಿ ಕಾರ್ಯಕ್ರಮ, ಕವಿಗೋಷ್ಠಿ. ಭಾಗವಹಿಸುತ್ತಾರೆ ಪ್ರತೀಕ್ ಪಲೋಡ್, ಸುನೀತಾ ಸೈನಿ, ಮನೀಷಾ ಪಲೋಡ್ ಹಾಗೂ ವಿಜೇಂದ್ರ ಕುಮಾರ್. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ವೀಣಾ ಗುಪ್ತಾ. 9:30 ರಾಷ್ಟ್ರೀಯ ಕ್ರೀಡಾ ಸಂಚಿಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. 10:00 ದ ಪವರ್ ಆಫ್ ಲಿಸನಿಂಗ್ ನಾಲೆಡ್ಜ್ ನ್ಯೂ ನಾಲೆಡ್ಜ್ ಸಿರೀಸ್ ದೆಹಲಿ ಕೇಂದ್ರದ ಸಹಪ್ರಸಾರ. ಈ ರಾತ್ರಿ 10:35 ಅಂತಾರಾಷ್ಟ್ರೀಯ ಮಹಿಳಾ ಸಪ್ತಾಹದ ಸಂದರ್ಭದಲ್ಲಿ ಮಹಿಳೆ ಮತ್ತು ಶಿಕ್ಷಣ ಈ ಕುರಿತು ಸಂದರ್ಶನ. ಭಾಗವಹಿಸುತ್ತಾರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಶಿಕ್ಷಣ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದ ಡಾಕ್ಟರ್ ಎನ್ ಲಕ್ಷ್ಮಿ. ಸಂದರ್ಶಕರು ಪತ್ರಕರ್ತರಾದ ಕೆಸಿ ಶಿವರಾಮ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಕೊಡುಗೆ. ರಾತ್ರಿ 11:00 ಚಿತ್ರಗೀತೆಗಳನ್ನು ಕೇಳುವಿರಿ. ನಿಮಗೆ ಜಾಹೀರಾತು ವಿಭಾಗದಲ್ಲಿ ಕೆಲಸ ಮಾಡೋದಕ್ಕೆ ಆಸಕ್ತಿ ಇದೆಯಾ?